ಗೆಳೆಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಖಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದ್ದಲ್ಲಿ ಕಾಂಗರೂ ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತೆಯರು ಅಥವಾ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಮಲ್ಟಿಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಈಕೋ ತಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಕೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ಗೆ ಹಿಂದೆ ಭೇಟಿ ನೀಡಿ. ಈಗ ಕೇಳಿ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಮಲ್ಲೇಣು ಗ್ರಾಮದ ಕೃಷಿಕ ಪಿ ನಿಂಗಣ್ಣ ಅವರೊಂದಿಗಿನ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ಈಗ ನಮ್ಮ ಜೊತೆಗಿದ್ದಾರೆ ನಿಂಗಣ್ಣ ಅವರು. ಅವರು ಹಿರಿಯೂರು ತಾಲೂಕು ಮಲ್ಲೇಣು ಗ್ರಾಮದವರು. ಇವತ್ತು ಅವರ ಒಂದು ಅನುಭವಗಳನ್ನು ತಿಳ್ಕೊಳ್ಳೋಣ. ಏನೇನು ಬೆಳೀತಾರೆ, ಯಾವ ರೀತಿ ಬೆಳೀತಾರೆ, ಯಾವ್ಯಾವ ಬೆಳೆಗಳನ್ನು ಹೀಗೆ ಅವರ ಹೊಲದಲ್ಲಿ ಬೆಳೆದಿದ್ದಾರೆ ಅನ್ನೋದ್ರ ಬಗ್ಗೆ. ನಮಸ್ಕಾರ ನಿಂಗಣ್ಣ ಅವರಿಗೆ. ನಮಸ್ತೆ ಸರ್. ನಿಂಗಣ್ಣ ಅವರೇ, ತಾವು ಎಷ್ಟು ವರ್ಷದಿಂದ ಕೃಷಿ ಕೆಲಸ ಮಾಡ್ತಾರೆ? ಸರ್, ಒಂದು 10 ಮಾಡ್ತಾ ಇದ್ವಿ. ಎಷ್ಟು ಎಕರೆ ಹೊಲ ಇದೆ? ಜಮೀನು 1 ಐತೆ, 1.5 ಗುತ್ತಿಗೆ ತಗೊಂಡಿದ್ವಿ. ಏನೇನು ಬೆಳೀತೀರಾ? ಸರ್, ಕಡಲೆ ಗಿಡ, ರಾಗಿ, ನೀರುಳ್ಳಿ ಇಷ್ಟ ಆಗ್ತಾ ಇದ್ವಿ ಸರ್. ಈಗೇನು ಹಾಕಿದಿರಾ? ಈಗ 1.5 ರಾಗಿ, 1.5 ನೀರುಳ್ಳಿ, 1 ಕಡಲೆ ಗಿಡ ಹಾಕಿದ್ವಿ ಸರ್. ಈಗ ರಾಗಿ ಯಾವ ತಳಿ ಏನಾದರೂ ಮಾಹಿತಿ ಇದೆಯಾ? ತಳಿ ಏನೇ ಸರ್, ಈಗ ಬೇಸಿಗೆ ಬೀಜನೇ ಹಾಕಿದ್ದೀವಿ. ಬೀಜ ಎಲ್ಲ ಎಲ್ಲಿಂದ ತಂದರೆ? ಬೀಜ ನಾವೇ ಮಾಡ್ಕೊಂಡಿದ್ವಿ ಸರ್, ಕೃಷಿ ಇಲಾಖೆ ಹೋದ ಸರಿ ಕೊಟ್ಟಿರೋವ ಅವನ್ನೇ ದೊಡ್ಡತನ ಅರ್ಸ್ಕೊಂಡು ಮಾಡ್ಕೊಂಡಿದ್ವಿ. ಚೆನ್ನಾಗಿದೆ ಫಸ್ಟ್. ಈಗ ರಾಗಿ ಎಷ್ಟು ತಿಂಗಳು ಬೆಳೆ? 3 ಬೆಳೆ ಸರ್. ಈಗಾಗಲೇ ಬಂದಿದೆಯಾ? 1/2 ಕಟಾವು ಮಾಡಿದ್ವಿ, ಇನ್ನು 1.5 ಬರೋದಿದೆ ಸರ್. ಈರುಳ್ಳಿ ಎಷ್ಟು ಹಾಕಿದ್ರೆ? ಈರುಳ್ಳಿ 1.5 ಹಾಕಿದ್ವಿ ಸರ್, 1/3 ಇವತ್ತು ಕೀಳ್ತಾ ಇದ್ವಿ, ಇನ್ನೊಂದು 3 ಇನ್ನು 1.5 ಲೇಟ್. ನೆಕ್ಸ್ಟ್ ಮುಂಗಾರು ಪ್ರಾರಂಭ ಆಗುತ್ತಲ್ಲ, ಅವಾಗ ಏನು ಬೆಳೆ ಬದಲಾವಣೆ ಮಾಡ್ತೀರಾ? ಮುಂಗಾರು ಪ್ರಾರಂಭ ಆಗ್ತಿಲ್ಲ, ತಿರ್ಗಿ 2 ನೀರುಳ್ಳಿ ಹಾಕ್ತೀವಿ ಸರ್. ರಾಗಿ ಬೆಳಿಲಿಕ್ಕೆ ಅಥವಾ ಈರುಳ್ಳಿ ಬೆಳಿಲಿಕ್ಕೆ ನೀವು ಭೂಮಿ ಸಿದ್ಧತೆ ಮಾಡ್ಕೊಳ್ಳೋದು ಯಾವ ರೀತಿ ಮಾಡ್ತೀರಾ? ಅದು 8 ಒಂದೊಂದು ಟೈಪ್ ಒಂದೊಂದು ಸಾಲು ಉಳುವೆ ಮಾಡ್ಕೊಂತೀವಿ ಸರ್. ಅದು ಚೆನ್ನಾಗಿ ಒಣಗಬೇಕು ಭೂಮಿ, ಒಣಗಿದ ಮೇಲೆ ಮತ್ತೆ ಗೊಬ್ಬರನ ಬೀಜ ಹಾಕ್ಬೇಕಾದ್ರೆ ಗೊಬ್ಬರ DAP ಅದನ್ನು ಒಂದು ಟೈಪ್ ನೆಲಕ್ಕೆ ಭೂಮಿಗೆ ಒಂದ್ಸರಿ ಹಾಕಿಬಿಟ್ಟು ಮತ್ತೆ ಬೀಜ ಹಾಕೋದು, ಬೀಜ ಹಾಕಿ ನೀರು ಹಾಕಿ ಮತ್ತೆ ಕಳೆ ಆದಮೇಲೆ 1 ಬಿಟ್ಟು ಆಮೇಲೆ 15 ದಿನಕ್ಕೊಂದ್ಸರಿ DAP ಕೊಡ್ತಾ ಹೋಗ್ತಾ ಇರ್ತೀವಿ. ಅಲ್ಲ, ಈಗ ನೀವು ಭೂಮಿ ತಯಾರು ಮಾಡ್ಕೊಂತೀರಲ್ಲ, ಬೀಜ ಚೆಲ್ತಿರೋ ಅಥವಾ ನಾಟಿ ಮಾಡ್ತೀರಾ? ಇಲ್ಲ, ಚೆಲ್ತೀವಿ ಸರ್, ಕೈಯಲ್ಲಿ ಚೆಲ್ತೀವಿ ಬೀಜನ. ಮೊದಲೆಲ್ಲ ಸಸಿ ಮಾಡಿ ಹಾಗೆ ಮಾಡಿ ನಾಟಿ ಮಾಡ್ತಿದ್ರು, ಆ ಪದ್ಧತಿಯನ್ನು ಮಾಡಲ್ಲ? ಇಲ್ಲ, ಕಮ್ಮಿ ಮಾಡೋರು ಸರ್ ಅವಾಗೆಲ್ಲ ನಾಟಿ ಮಾಡೋದು. ಇವಾಗ 4 5 ಅಂದರೆ ನಾಟಿ ಮಾಡೋಕ್ಕೆ ಆಗೋದಿಲ್ಲ ಸರ್, ಭಾಳ ಆಗುತ್ತಲ್ಲ, ಖರ್ಚೆಲ್ಲ ಜಾಸ್ತಿ ಆಗುತ್ತೆ. ಹ್ಞೂ, ಖರ್ಚು ಜಾಸ್ತಿ ಬರುತ್ತೆ ಸರ್ ನಾಟಿ ಮಾಡೋಕ್ಕೆಲ್ಲ. ಇವಾಗೆಲ್ಲ 300 ಕೂಲಿಯಾಗೆ, ಇವಾಗ 800-300 ಕೇಳ್ತಾರೆ ಸರ್, ಆಗೋದಿಲ್ಲ. ಅದಕ್ಕೆ ಕೈಯಾಗೆ ಎಲ್ಲ ಬೀಜನೇ ಮಾಡ್ತೀವಿ. ಅದೇ ನೀವು ಭೂಮಿ ಸಿದ್ಧತೆ ಮಾಡ್ಕೊತಾರಲ್ಲ, ಮೊದಲು ಮಡಿಕೆ ಹೊಡೆಯೋದು, ಆಮೇಲೆ ಅದನ್ನೆಲ್ಲ ಕುಂಟೆ ಹೊಡೆಯೋದು, ಯಾಕಂದರೆ ಮೊದಲಂದೇ ಎತ್ತುಗಳಿರ್ತಿದ್ವ, ಈಗ ಹೆಂಗೆ ಮಾಡಿಸ್ತಾರೆ? ಈಗೆಲ್ಲ ಟ್ಯಾಕ್ಟ್ರಿ ಸರ್, ಈಗ ಟ್ರ್ಯಾಕ್ಟ್ರಿಗೇ ಬೋದೊಡಿಯೋದು, ಮತ್ತೆ ಟ್ರ್ಯಾಕ್ಟ್ರಿಗೆ ಅರ್ಗೋದು, ಎಲ್ಲ ಟ್ರ್ಯಾಕ್ಟ್ರಿನಲ್ಲೇ ಮಾಡ್ಕೊತೀವಿ. ಮತ್ತೆ ವಾರ್ಯವ್ ಕಾಲವು ಮಾತ್ರ ಲೇಬರ್ ಇಟ್ಕೊಂಡು ಮಾಡ್ಕೋಬೇಕು ಸರ್. 1 ಟೈಮ್ಗೆ ತೊಗೊಂತಾರಲ್ಲ ಟ್ರ್ಯಾಕ್ಟರ್? ಅಲ್ಲ, ಹ್ಞೂ, ಈಗ 800 ರೂಪಾಯಿ ತಗೊಂತಾರೆ ಸರ್. ಈಗ ನೀವು 4-5 ಆದರೆ ಅದು 1-1.5 ಇಷ್ಟ ಅಂತ ಲೆಕ್ಕ ಹಾಕಿ ಕೊಡ್ಬೇಕಂತೀವಿ ಸರ್, ಗಂಟೆ ಲೆಕ್ಕ ಹಾಕೊಂಡು ಮಾಡ್ತೀವಿ. ಅದು ಒಳ್ಳೇದಂತೀರ ಅಥವಾ ಮೊದಲೆಲ್ಲ ಈ ಎತ್ತುಗಳು ಕಟ್ಟಿ ಮಾಡ್ತಿದ್ರಲ್ಲ ಅದು ಒಳ್ಳೇದಂತೀರ? ಅವಾಗ 8 ಇದ್ರು ಮನೆಯಾಗೆ 3 ಮಾಡ್ಕೊಂಡಿರೋ ಸರ್, ಇವಾಗ 3 ಇದ್ರು 6 ಆದರೂ ಶಾರ್ಟೇಜ್ ಬಿಡುತ್ತಲ್ಲ. ಈಗ ಎಲ್ಲದು ರೇಟ್ ಆಗಿರೋದ್ರಿಂದ ನಾವು ಜಾಸ್ತಿ ಮಾಡ್ಕೋಬೇಕಂದ್ರೆ ಎತ್ತನೆಗೆ ಮಾಡೋಕ್ಕಾಗೋದಿಲ್ಲಲ್ಲ ಸರ್, ಹಂಗಾಗ್ಬಿಟ್ಟು ಈಗ ಎಲ್ಲ ಟ್ರ್ಯಾಕ್ಟ್ರಿಗೆ ಬಳಸ್ಕೋಬೇಕು. ಈಗ ನೀವು ಭೂಮಿ ತಯಾರು ಮಾಡ್ಕೊಂಡಿಂದ ಕೊಟ್ಟಿಗೆ ಗೊಬ್ಬರ ಏನಾದರೂ ಹಾಕ್ತೀರಾ? ಕೊಟ್ಟಿಗೆ ಗೊಬ್ಬರ ಆದಷ್ಟು ಮನೆಯಾಗಿರೋದನ್ನು ಸ್ವಲ್ಪ ಕೊಟ್ಟಿಗೆ ಗೊಬ್ಬರನ ಹಾಕೊಂತೀವಿ, ಮತ್ತು ಇದನ್ನು ಗೌರ್ಮೆಂಟ್ ಗೊಬ್ಬರನು ಹಾಕ್ತಾ ಇರ್ತೀವಿ ಸರ್. ನಿಮಗೆ 1 ಲೆಕ್ಕಕ್ಕೆ ತಗೊಂಡ್ರೆ 1 ರಾಗಿ ಬೆಳಿಬೇಕಂದ್ರೆ ಎಷ್ಟು ಖರ್ಚಾಗ್ಬೋದು? ನೀವು ಬೀಜ ಇಡ್ಬೋದು, ಅದು ಬೇಸಾಯ ಮಾಡೋದಿರ್ಬೋದು, ಆಮೇಲೆ ಅದನ್ನು ಕಟಾವು ಮಾಡಿ ಆಮೇಲೆ ಅದನ್ನು ಜಿನ್ನಕ್ಕೆ ಹಾಕ್ಸಿ ನೀವು ರಾಗಿ ನಿಮ್ಮ ಕೈಗೆ ಬರಬೇಕಂದ್ರೆ 1 ಎಷ್ಟು ಖರ್ಚಾಗ್ಬೋದು? ಒಂದು 16,000-18,000 ರೂಪಾಯಿ ಆಗುತ್ತೆ ಸರ್ 1 ರಾಗಿ ಆದರೆ, ಮತ್ತು ಕಳೆ ಗೊಬ್ಬರ ಬೀಜ ಅಂತ ನೀರುಳ್ಳಿದು ಜಾಸ್ತಿ ಆಗುತ್ತೆ, 25-30 ಸಾವಿರ ಎಕರೆ ಖರ್ಚು ಬರುತ್ತೆ, ಲೇಬರ್ ಜಾಸ್ತಿ ತಗೊಂತೆ, ಬೀಜ ಕಾಸ್ಟ್ಲಿ, ಹಂಗಾಗಿ ನೀರುಳ್ಳಿ ಜಾಸ್ತಿ ಆಗುತ್ತೆ ಸರ್. ಕಡಲೆ ಗಿಡದ್ದು ರಾಗಿ ಸೇಮ್ ಇರುತ್ತೆ ಸರ್, 16-18 ಸಾವಿರ ಲೆವೆಲಿಗೆ ಬರುತ್ತೆ. ನೀವು 1 ಎಕರೆಯಲ್ಲಿ ಎಷ್ಟು ಚೀಲ ರಾಗಿ ಬೆಳಿತೀರ, ಅಂದ್ರೆ ಎಷ್ಟು ಕ್ವಿಂಟಲ್ ರಾಗಿ ಬೆಳಿತೀರ ನೀವು? ರಾಗಿ 1 ಎಕರೆಗೆ ಇಳುವರಿ, ಬಟ್ ನೀರು ಸಬ್ಸೆಂಟ್ ಸಿಕ್ಕರೆ 10-12 ಚೀಲವರೆಗೂ ಆಗುತ್ತೆ ಸರ್. ಮತ್ತೆ ನೀರು ಕಡಿಮೆ ಆಯಿತು, ಮಳೆ ಕಡಿಮೆ ಆಯಿತು ಅಂದರೆ ಇಳುವರಿ ಕಡಿಮೆ ಬರ್ತದೆ. ರಾಗಿ ನಾವು ಮಾರ್ಕೆಟ್ನಲ್ಲಿ ನೋಡಿದ್ರೆ ಎಷ್ಟು ರೇಟ್ ಸಿಗುತ್ತೆ ನಿಮಗೆ? 3,000, 3,000, 2,800 ಹಿಂಗೆ ಸಿಗುತ್ತೆ ಸರ್ ಸೀಸನ್ ಮೇಲೆ. ಈಗ ನಿಮಗೆ 3,000 ಸಿಕ್ಕರೂ ನೀವು 1-10 ಕ್ವಿಂಟಲ್ ಬೆಳಿತೀರಿ? 10-11 ಕ್ವಿಂಟಲ್ ಆಗುತ್ತೆ ಸರ್. 10 ಕ್ವಿಂಟಲ್ ನೀವು ಆವರೇಜ್ ತಗೊಂಡ್ರು 30,000? ಹ್ಞೂ ಸರ್, 30,000. ಅದ್ರಾಗ 15,000 ಹೋಗುತ್ತೆ, ಬಟ್ ಹುಲ್ಲು ಉಳಿತೈತಲ್ಲ, ದನ ಕರುಗಳಿಗೆ ಹುಲ್ಲಾಗುತ್ತೆ, ಇರೋದಾಗ ತೃಪ್ತಿ ಪಡ್ಬೋದು. ಬಟ್ ನೀರುಳ್ಳಿ ದುಡ್ಡು ಮಾಡೋಣ ಅಂತ ಹೋದೆ, ನೀರುಳ್ಳಿ ಏನಾನ ಹಾಕೊಂಡ್ವಿ ಅಂದರೆ ಅದು ಎರಡಕ್ಕೂ ಹೋಗುತ್ತೆ, ಹುಲ್ಲು ಸಿಗಲ್ಲ, ಕಾಳು ಸಿಗೋದಿಲ್ಲ. ಮೊನ್ನೆ 4 ಎಕರೆ ಹಂಗೆ ಹೊಡೆದಿವಿ ಸರ್, ರೋಟ್ರಿ ಹೊಡೆದು ಹಂಗೆ ಕೈ ಬಿಟ್ಟಿವಿ, 4 ಎಕರೆ ಒಂದು ಕಾಳು ಕಿತ್ಕೊಂಬಲಿಲ್ಲ. ಈರುಳ್ಳಿ ಸರ್ 4 ಎಕರೆ ಹಂಗೆ ಗೇದಿದ್ದೆ ಅದ್ರಕ್ಕೆ. ಈಗ ಮತ್ತೆ ಅದೇ ಭೂಮಿಗೇನೆ ಕಡಲೆ ಗಿಡ ರಾಗಿ ಹಾಕಿರೋದು. 85-90 ಸಾವಿರ ರೂಪಾಯಿ ಖರ್ಚ ಸರ್ 4 ಎಕರೆಗೆ. ಮತ್ತೆ ಆ ಜಮೀನಿಗೆ ಅಗ್ರಿಮೆಂಟ್ 30,000 ವರ್ಷಕ್ಕೆ 6 ಎಕರೆಗೆ. ಮತ್ತೆ ನೀರು ಡೈಲಿ ನೀರು ಕಟ್ಟುವ ಗಂಡಾಳು 85-90 ಸಾವಿರ ಖರ್ಚು ತಲೆ ಮೇಲೆ ಬಂತು. ಈರುಳ್ಳಿ ಯಾಕೆ ಲಾಸ್ ಆಯ್ತ, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಅಂದ್ರೆ ಮಳೆ ಜಾಸ್ತಿ ಆಯ್ತು, ಮತ್ತೆ ಬೇರೆ ಬೇರೆ ರೋಗಗಳು ಬಂದ್ವು, ಅದಕ್ಕೆ ಏನಾದ್ರೂ ಔಷಧ ಅದೇನಾಗಲಿಲ್ಲ? ಔಷಧ ಎಲ್ಲ ತಾಮಂದು ಹೊಡೆದಿವಿ ಸರ್, ಎಲ್ಲನ ಔಷಧಿನ ಅಷ್ಟೆಲ್ಲ ಮಾಡಿದ್ರೆ 4-5 ಟೈಮ್ ಸರ್ ನೈಟ್ ಅಂಡೆ ಹೊಡೆದ್ವಿ, ಈ ಜೋನಿ ಬೀಳೋದಕ್ಕೂ ಅದಕ್ಕೂ, ಆದರೂ ಕಂಟ್ರೋಲ್ ಆಗಲೇ ಇಲ್ಲ ಸರ್. ಸರ್ ನೈಟು ಚೆನ್ನಾಗಿರೋದು ಸರ್, ಬೆಳಗ್ಗೆ ಹೋಗಿ ನೋಡಿದರೆ ಅಲ್ಲೇ ಮನೆಗಿರೋದು, ಅಷ್ಟೊಂದು ರೋಗ ಪಾಸ್ಟ್ ಅಂದರೆ. ಬಟ್ ನಾವು ಉಳ್ಕೊಂಡಿದ್ದೀವಲ್ಲ, ಅದೇ ನಮ್ಮ ಆರೋಗ್ಯ ಚೆನ್ನಾಗಿರೋದೇ ನಮಗೆ ಒಂದು ಇದು. ಯಾವ ರೋಗ ಅಂತ ಹೇಳಿದ್ರೆ ಯಾರು ನೀವು ಯಾರಿಗೇನು ತೋರಿಸಿರ್ತಾರಲ್ಲ ವಿಜ್ಞಾನಿಗೆ? ನುಸಿ ರೋಗ ಸರ್. ಅದಕ್ಕೇನು ಔಷಧ ಏನಿಲ್ಲ, ಕಂಟ್ರೋಲ್ ಆಗಲೇ ಇಲ್ಲ ಸರ್. ಈ ಸರಿ ಎಲ್ಲ ಈ ಮನುಷ್ಯರಿಗೆ ಕೊರೋನಾ ಬಂದು ಟೈಫ್ ಆಗಬಾರ್ದು, ಕೊಳೆ ರೋಗ ಮತ್ತು ನುಸಿ ರೋಗ. ನುಸಿ ರೋಗ ಸ್ಟಾರ್ಟ್ ಆಯ್ತಂದ್ರೆ ಕೊಳೆ ರೋಗ ಅಲ್ಲೇ ಬಡ್ಡಿ ಬಂದಿರುತ್ತೆ, 3-4 ದಿನದ ಒಳಗಡೆ ಎಲ್ಲ ಪ್ಲಾಟೆ ಬರ್ನ್ ಆಗ್ಬಿಡುತ್ತೆ ಸರ್. ಇದು ಯಾಕೆ ಆಗುತ್ತೆ ಅಂತ ನಿಮಗೆ ಅದರ ಏನು ಅನಿಸುತ್ತೆ, ಯಾಕೆ ಆಗ್ಬೋದು ಅಂತ ನಿಮಗೆ ಅನಿಸುತ್ತೆ? ಗೊತ್ತಾಗ್ತಿಲ್ಲ ಸರ್, ಅದು ಏನು ಈ ಸರಿ ಬಂದಷ್ಟು ಬೆಳಿಗ್ಗೆ ರೋಗ ಯಾವ ಸರಿನೂ ಬಂದಿರಲಿಲ್ಲ, ಎಂದೂ ಬಂದಿಲ್ಲ. ಬಟ್ ಅಷ್ಟೊಂದು ರೋಗ ಬಂದು ರೈತರನ್ನ ಈ ಸರಿ ಭಾಳ ಇದಾಗ್ಬಿಟ್ಟಿದ್ದಾರೆ, ತಂಗಾಲಾಗ್ಬಿಟ್ಟಿದ್ದಾರೆ ರೈತರು. ಈಗ ನಿಮಗೆ ಇಲ್ಲಿ ಬೊಬ್ಬರ್ ಫಾರ್ಮ್ ಇನ್ನೂ ಹತ್ರ ಆಗುತ್ತೆ, ಅಲ್ಲಿ ಭಾಳ ಜನ ವಿಜ್ಞಾನಿಗಳಿದ್ದಾರೆ, ತೋಟಗಾರಿಕೆ ವಿಜ್ಞಾನಿಗಳಿದ್ದಾರೆ, ರೋಗ ತಜ್ಞರಿದ್ದಾರೆ, ಮತ್ತೆ ಕೀಟ ತಜ್ಞರು ಇದ್ದಾರೆ. ನೀವು ಅವ್ರಿಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಕೇಳಿದ್ರ? ಔಷಧಿ ನಾವು ಸ್ಪ್ರೇ ಮಾಡ್ಬೇಕಾರೆ ಅವರು ಭಾರಿ ಕಾಸ್ಟ್ಲಿ ಔಷಧಿನೇ ಕೊಟ್ಟಿದ್ರು, ಆದರೂ ಕಂಟ್ರೋಲೇ ಇಲ್ಲ ಸರ್, ಕಂಟ್ರೋಲೇ ಇಲ್ಲ. ಯಾವ ಬೆಳೆಗೇನ ತಗ, ಭಾರಿ ರೋಗ, ಭಾರಿ ರೋಗ. ನೀರುಳ್ಳಿಗಂತೂ ಭಾರಿ ರೋಗ. ನಾವು ತಜ್ಞರು ಭೇಟಿ ಮಾಡಿ ಅವ್ರ ಸಲಹೆ ಮುಖಾಂತರನೇ ಹೋಗಿದ್ದು. ಸುಮ್ಮನೆ ಜನರಲ್ ನಾಲೆಡ್ಜಾಗ ಅಷ್ಟೊಂದು ಬಂಡವಾಳ ಹಾಕಿ ಇನ್ವೆಸ್ಟ್ ಮಾಡಿರ್ತೀವಂದ್ರೆ ತಜ್ಞರು ಭೇಟಿ ಮಾಡೇ ಮಾಡ್ತೀವಿ ಸರ್. ನಾವು ನೆಗ್ಲೆಕ್ಟು, ರೈತರು ಯಾರೋ ಒಬ್ಬರು ನೆಗ್ಲೆಕ್ಟ್ ಮಾಡ್ಬೋದು, ರೋಡ್ನ ಕುತ್ಕೊಳಕ್ಕೆ ಪುರ್ಸತ್ ಇರಲ್ಲ. ಅಷ್ಟು ಟೈಮನ್ನು ನಾವು ಸೇವ್ ಮಾಡ್ಕೊಂಡು ಹೊಲ ಜಮೀನು ಹಿಡ್ಕೊಂಡು ಮಾಡ್ತಾ ಇರ್ತೀವಿ. ಅದು ಆದರೂ ಪಾಸ್ ಆಗಲಿಲ್ಲ ಈ ಸರಿ. ಯಾಕಂತ ನೀವು ವಿಜ್ಞಾನಿಗಳನ್ನು ಮತ್ತೆ ಭೇಟಿ ಆಗಲಿಲ್ವ? ಆದಿ ಸರ್ ಇಲ್ಲ, ಕೊಳೆ ರೋಗ ಭಾಳ ಇನ್ನೇನು ಎಲ್ಲ ಹರಡಿಬಿಟ್ಟಿತ್ತಲ್ಲ, ಎಲ್ಲಿಂದ ಎಲ್ಲಿಗನ ತಗೊಂಡ್ರು ನಮ್ಮ ಜಿಲ್ಲೆನೇ ಅಷ್ಟು ಈ ಸರಿ ಅಷ್ಟೊಂದು ರೋಗ ಹರಡಿಬಿಟ್ಟಿದೆ. ಮತ್ತೆ ನಮ್ಮ ರೈತರು ಅದೇ ತಪ್ಪು ಮಾಡ್ತಿರ್ತಾರೆ, ಎಲ್ಲ ಒಂದು ರೇಟ್ ಸಿಗ್ತು ಅಂತೇಳಿ ಮತ್ತೆ ನಾವು ಅದನ್ನೇ ಬೆಳಿಬೇಕಂತ ಮಾಡ್ತಿರ್ತಾರೆ. ಯಾಕಂದ್ರೆ ನಮ್ಮದ್ರಲ್ಲಿ ಮಾಡೋದ ಇದೆ ಹಂಗೆ, ಯಾರು ಈರುಳ್ಳಿ ಬೆಳೀತಾರೆ ಒಳ್ಳೆ ರೇಟ್ ಬಂದ್ಬಿಡ್ತಂದ್ರೆ ಎಲ್ಲರೂ ಈರುಳ್ಳಿ ಹಾಕೋದು, ಟೊಮೆಟೋಗೆ ಒಳ್ಳೆ ರೇಟ್ ಸಿಕ್ಕತ್ತಂದ್ರೆ ಎಲ್ಲರೂ ಟೊಮೆಟೊ ಹಾಕ್ಬಿಡೋದು, ಆಮೇಲೆ ಇವ್ರು ಬೆಳೆ ಬರೋ ಅಷ್ಟೊತ್ತಿಗೆ ಅಲ್ಲಿ ರೇಟ್ ಡೌನ್ ಆಗಿರೋದು, ಇಂಥದ್ದೇ ಆಗ್ತದೆ. ನೀವು ಹೊಸದಾಗಿ ಏನಾದರೂ ಅಂದರೆ ನಮಗೆ ಲಾಸ್ ಆಗ್ಲಾರ್ದಂಗೆ ಏನಾದರೂ ಮಾಡ್ಬೋದು ಅಂದರೆ ಏನು ಯೋಚನೆ ಮಾಡ್ಬೋದಲ್ಲ, ಏನಾದರೂ ಬೇರೆ ನೀವು ರೇಷ್ಮೆ ಇಡ್ಬೋದು, ಇಲ್ಲ ಇನ್ನು ಬೇರೆ ತರಕಾರಿ ಇಂಥವು ಬಿಟ್ಟು ಈರುಳ್ಳಿ ಬಿಟ್ಟು ಅಂಥವೆಲ್ಲ ಮಾಡ್ಬೋದಲ್ಲ? ಹ್ಞೂ ಮಾಡ್ಬೋದು ಸರ್. ಈಗ ಯೋಚನೆ ಇವಾಗ ಮೊನ್ನೆ 4 ಎಕರೆ ಹೋಗಿದ್ದಕ್ಕೋಸ್ಕರನ ಈಗ 2.5 ಎಕರೆ ರಾಗಿ, 1 ಎಕರೆ ಕಡಲೆ ಗಿಡ, 1 ಎಕರೆ ನೀರುಳ್ಳಿ. ಈ ಸರಿ ಔಷಧಿನೇ ಹೊಡಿಲಿಲ್ಲ ಸರ್, ಕೈ ಬಿಟ್ಟೆ, ಬಂದರೂ ಬರಲಿಲ್ಲಂತ. ಬಟ್ ಎಂಡಿಗೆ ಬಂತು ಆಲೆ, ಈಗ ಕಟಾವಾಯಿತು, ಇಷ್ಟ ಆಯಿತು. ಈಗ ಮತ್ತೆ ರೇಷ್ಮೆ ಹಾಕ್ಬೇಕು ಅನ್ನೋದೇ ಮೊನ್ನೆ ಬಂದಿದ್ರು ಅವರು, ತಜ್ಞರು ಭೇಟಿ ಮಾಡಿದ್ದೀವಿ. ಬಟ್ ಲಾಂಗ್ ಟೈಮ್ ಅಗ್ರಿಮೆಂಟ್ ಮಾಡ್ಕೊಂಡು, ದೊಡ್ಡ ಬೆಳೆ ಅಲ್ಲ ಸರ್, ಲಾಂಗ್ ಟೈಮು ಇದು ಮಾಡ್ಕೊಂಡು ಮಾಡೋಣ ಅಂತ. ಅಂದರೆ ಅಗ್ರಿಮೆಂಟ್ ಅಂದರೆ ಎದ್ರ ಬಗ್ಗೆ? ಜಮೀನು ಈಗ ನಮ್ಮದು ಕಡಿಮೆ ಐತೆ ಅಂದ್ಕೊಳ್ರಿ, ಇನ್ನು ಪಕ್ಕದಾಗೆ ನೀರಿರೋರು ಮಾಡಲ್ಲ, ಅವರು ಇಷ್ಟು ವರ್ಷ ಇಷ್ಟು ದುಡ್ಡಿಗೆ ಅಂತ ಅಗ್ರಿಮೆಂಟ್ ಮಾಡ್ಕೊತೀವಿ, ಮಾಡ್ಕೊಂಡು ಇಷ್ಟು ವರ್ಷ ಬೆಳೆ ಬೆಳೆದಿದ್ದು ನಮಗೆ ನಿಮಗೆ ಕಾಸು ಅಂತೇಳಿ ಮಾತಾಡ್ತೀವಿ. ಮಾತಾಡಿಬಿಟ್ಟು ಅವರಿಗೆ ವರ್ಷಕ್ಕೆ ಇಷ್ಟು ಅಂತ ಕೊಟ್ಟು ನಾವು ಜಮೀನ ನಮ್ಮ ಹೆಂಡವರು ತಾಂತೀವಿ ಸರ್. ಈಗ ಕಡಲೆ ಹಾಕಿದ್ವಿ ಅಂತ ಹೇಳಿದ್ರೆ ಕಡಲೆ ಹೆಂಗಿದೆ ಈಗ? ಕಡಲೆ ಗಿಡ ಚೆನ್ನಾಗಿದೆ ಸರ್. ಈಗ ಅದಕ್ಕೆ ಔಷಧಿ ಏನು ಹೊಡೆದಿಲ್ಲ ಸರ್? ಈ ಸರಿ ಏನು ಔಷಧಿ ಹೊಡೆದಿಲ್ಲ, ಗೊಬ್ಬರ ಮಾತ್ರ ಹಾಕಿದ್ವಿ. ಬೀಜ ಗೊಬ್ಬರದ್ದು ಕಳೆ ಮಳೆ ಇಷ್ಟಕ್ಕೆ ನಿಂತ್ಕೊಂಡೈತೆ. ಚೆನ್ನಾಗೈತೆ, ಕಡಲೆ ಗಿಡನು ಚೆನ್ನಾಗೈತೆ, ರಾಗಿ ಚೆನ್ನಾಗೈತೆ. ಈರುಳ್ಳಿ ಸ್ವಲ್ಪ ಎಂಡಿಂಗ್ಗೆ ರೋಗ ಬಂದಂಗಾಯ್ತು, 3 ವಾರ ತಿಂಗಳಾಯ್ತು ಕಿತ್ತಾಗ್ತಾ ಇದೀವಿ ಇವಾಗೆ. ಇದನ್ನು ಕಡಲೆಕಾಯಿ ಬಿಡಿಸಿ ಒಣಗಿಸಿ ಡ್ರೈ ಮಾಡಿ ಮಾರ್ಕೆಟ್ಗೆ ಹಾಕ್ತೀವಿ. ಶೇಂಗಾ? ಹ್ಞೂ, ಶೇಂಗಾ ಶೇಂಗಾ ಸರ್, ಶೇಂಗಾ ಶೇಂಗಾ. ಅದು ಬಿಡಿಸ್ಬಿಟ್ಟು ಲೇಬರ್ ಕರ್ಕೊಂಬಂದು ಅದನ್ನ ಬಿಡಿಸಿ ಒಣಗಿಸಿ ಡ್ರೈ ಮಾಡಿ ಅದೆಲ್ಲ ಕ್ಲೀನ್ ಮಾಡಿ ಮಾರ್ಕೆಟ್ಗೆ ಹಾಕ್ತೀವಿ. ನಮಗೆ ಬೀಜಕ್ಕೆ ಎಷ್ಟು ಬೇಕಾ ಒಳ್ಳೆ ಕಾಯಿ ಇಳುವರಿ ಬಂದರೆ ಅದನ್ನ ಇಟ್ಕೊಂತೀವಿ ಮುಂದಕ್ಕೆ. ಮತ್ತು ಕೊಂಡ್ಕೊಂಬಕ್ಕೆ ಭಾಳ ಕಾಸ್ಟ್ಲಿ ಆಗುತ್ತೆ ಸರ್. ನಾವು ತಗೋಬೇಕಾರೆ 6,000 7,000 ಹಂಗೆ ತಂತಾರೆ, ಅಲ್ಲಿ ಕೊಡ್ಬೇಕಾರೆ 11,000 10,000 ಅಂತಾರೆ. ರೈತರು ಬದುಕಕ್ಕಾಗುತ್ತೆ ಸರ್. ಯಾವ ಮಾರ್ಕೆಟ್ಗೆ ಹಾಕ್ತಾರೆ? ಇಲ್ಲಿ APMC ಮಾರ್ಕೆಟ್ಗೆ ಕೊಡ್ತೀವಿ ಸರ್. ಹಿರಿಯರು ಹಿರಿಯರಿಗೆ APMC ಮಾರ್ಕೆಟ್ನ ಟೆಂಡರ್ ಇರುತ್ತೆ, ಅಲ್ಲಿ ಬಿಡ್ತೀವಿ. ಅದು ಏನು ಕೂಗ್ತಾರ ನೋಡ್ಕೊಂಡು ಬಿಟ್ಕೊಂಡು ಬರ್ತೇವೆ ಸರ್. ಈಗ ಚಳ್ಳಕೆರೆಯಲ್ಲಿ ಒಳ್ಳೆ ಮಾರ್ಕೆಟ್ ಇದೆ ಶೇಂಗಾದ್ದು, ಎಲ್ಲ ಭಾಗದಿಂದ ಶೇಂಗಾ ಅಲ್ಲಿಗೆ ಬರ್ತವೆ. ಅಲ್ಲಿ ಏನಂದ್ರೆ ರೇಟ್ ಚೆನ್ನಾಗಿ ಸಿಗ್ಬೋದನ್ನ? ಈಗ ಅದೇ ಮುಂದೆಯಿಂದ ಹಾಕ್ಬೇಕು ಅಂತೇಳಿ ಮೊನ್ನೆಯಿಂದ ಎಲ್ಲ ಮಾತಾಡ್ಕೊಂಡಿದ್ದಾರೆ. ನೋಡೋಣ, ಇಲ್ಲೇನ ಆಗಲಿಲ್ಲ ಅಂದರೆ ಮುಂದಿನಿಂದ ಅಲ್ಲಿಗೆ ಹೋಗೋಣ ಅಂತ ಒಂದು 15-20 ಜನ ಹಿಂಗೆ ಮಾತಾಡಿದ್ವಿ. ಮುಂದೆ ಹಾಕ್ಬೇಕಾಗುತ್ತೆ ಅಲ್ಲಿಗೇನೆ. ನಿಮ್ಮ ಹೊಲ ಅಲ್ಲದೆ ಬೇರೆಯವ್ರದ್ದು ಹೊಲನೂ ನೀವು ಗುತ್ತಿಗೆ ತಗೊಂಡು ಕೃಷಿ ಮಾಡ್ತಾ ಇದ್ದೀರಲ್ಲ, ನೀವು ಒಬ್ಬರೇ ಇದ್ದೀರಾ ಅಥವಾ ನಿಮ್ಮ ಜೊತೆಗೆ ನಿಮ್ಮ ಸಹಾಯಕ್ಕೆ ನಿಮ್ಮ ಮನೇಲಿ ಯಾರ್ಯಾರು ಇರ್ತಾರೆ? ಕಾಲೇಜ್ಗೆ ಹೋಗ್ತಾರೆ ಮಗ, 2 ಗಂಟೆಯಿಂದ ಕಾಲೇಜ್ ಮುಗಿಸ್ಕೊಂಬಂದು ಅವರು ಸಾಯಂಕಾಲ 6 ವರೆಗೂ ಬರ್ತಾರೆ. ನಮ್ಮ ಮನೆಯವರು ನಮ್ಮ ಜೊತೆಗೆ ಇರ್ತಾರೆ. ಒಟ್ಟಿಗೆ 3 ಸೇರ್ಕೊಂಡು ಹಿಂಗೆ 1.5 ಎಕರೆಗೆ ಲೇಬರ್ನು ಇಟ್ಕೊಂಡು ಇಷ್ಟು ಮೇಂಟೈನ್ ಮಾಡ್ತಾರೆ. ಈಗ ನಿಮಗೆ ರಾಗಿಗೆ ಅಥವಾ ಈರುಳ್ಳಿಗೆ ಈಗ ಮತ್ತೆ ಶೇಂಗಾಕ್ಕೆ ನಿಮಗೆ ಯಾವ್ಯಾವ ಟೈಮ್ನಲ್ಲಿ ಲೇಬರ್ ಬೇಕಾಗ್ತಾರೆ, ಅಂದರೆ ಕೂಲಿ ಆಳುಗಳು ಬೇಕಾಗ್ತಾರೆ? ಸರ್, ಕಳೆ ತೆಗಿಬೇಕಾದ್ರೆ ಬೇಕು, ಮತ್ತೆ ಕಟಾವು ಮಾಡ್ಬೇಕಾದ್ರೆ ಬೇಕು, ಮತ್ತೆ ಬಿತ್ತನೆ ಎಲ್ಲ ನಾವು 3 ಇರ್ತೀವ, ನಾವು ಮನೆಯವ್ರು 3 ಮಾಡ್ಕೊಂತೀವಿ. ಮತ್ತೆ ಲೇಬರು ಎಲ್ಲ ಪ್ಲಾಟ್ಫಾರ್ಮ್ ರೆಡಿ ಮಾಡ್ಬೇಕಲ್ಲ ಸರ್, ಉಳಿವೆ ಮಾಡ್ಕೊಂಡ್ಮೇಲೆ ಅವಾಗ ಲೇಬರ್ ಬೇಕಾಗುತ್ತೆ. ನಿಮ್ಮಲ್ಲಿ ಲೇಬರ್ ಸಮಸ್ಯೆ ಇದೆಯಾ? ಹ್ಞೂ, ಲೇಬರ್ ಸಮಸ್ಯೆ ತುಂಬ ಇದೆ ಸರ್, ತುಂಬ ಇದೆ ಲೇಬರ್ ಸಮಸ್ಯೆ ಐತೆ. ಟೈಮಿಗೆ ಬೇಕಾದಾಗ ಸಿಗಲ್ಲ? ಹ್ಞೂ, ಟೈಮಿಗೆ ಬೇಕಾದಾಗ ಸಿಗಲ್ಲ ಸರ್. ಯಾವ ಅನ್ ಟೈಮ್ನ ಸಿಗ್ತಾರಷ್ಟೇ, ಒಳ್ಳೆ ಫಸ್ಲು ಇಡೋ ಟೈಮಿಗೆ ಸಿಗೋದೇ ಇಲ್ಲ, ಲೇಬರ್ ಭಾಳ ಪ್ರಾಬ್ಲಮ್ ಆಗುತ್ತೆ. ನಿಮ್ಗೆ ಹತ್ರ ಅಂದರೆ ವ್ಯವಹಾರಕ್ಕೆಲ್ಲ ಹಿರಿಯರು ಅಂತೀರ? ಹ್ಞೂ, ಹಿರಿಯರೇ ಹತ್ರ ಸರ್, ನಮಗೆ ಎಲ್ಲ ವ್ಯವಹಾರಕ್ಕೂ ಹಿರಿಯರೇ ಹತ್ರ. ನಿಮಗೆ ಈ ರಾಗಿ ಇರ್ಬೋದು ಅಥವಾ ಈರುಳ್ಳಿ ಇರ್ಬೋದು ಮತ್ತು ಇಲ್ಲಾಂದರೆ ಶೇಂಗಾ ಇರ್ಬೋದು, ಈ ರೋಗ ಬಾಧೆ ಕೀಟಬಾಧೆ ಬರ್ತಿರ್ತಾವೆ ಸಾಮಾನ್ಯವಾಗಿ ಬೆಳೆ ಅಂದರೆ ಅದಕ್ಕೆ ಬಂದೇ ಬರುತ್ತೆ. ಯಾವ ರೀತಿ ಇಂಥ ಕೀಟಬಾಧೆ ಅಥವಾ ರೋಗ ಬಾಧೆ ನೋಡಿದಿರ ನೀವು? ನೋಡ್ತೀವಿ ಸರ್, ಅದನ್ನ ನೋಡಿ ಅದನ್ನ ಶ್ಯಾಂಪಲ್ ತಗೊಂಡವ್ರೆ ತಜ್ಞರನ್ನ ಭೇಟಿ ಮಾಡಿ ಅದಕ್ಕೆ ತಕ್ಕನಾಗ ಅವ್ರು ಮೆಡಿಸಿನ್ ಬರ್ಕೊಟ್ಟಿದ್ದೆ ತಮ್ಮಂದು ನಾವು ಸ್ವೀಕರಣೆ ಮಾಡೋದು ಸರ್ ಜಮೀನಿಗೆ. ಒಬ್ಬೊಬ್ಬರು ಫಾರಮಲ್ಲೇ ಕುತ್ಕೊಂಡು ಅವರು ಟೈಮ್ ತಗೊಂತಾರೆ, ರೈತರು ಬಂದರೆ ಚೆನ್ನಾಗಿ ನೋಡ್ತಾರೆ. ಯಾರನ್ನ ಭೇಟಿ ಆಗ್ತಾರೆ? ಕೃಷಿ ಇಲಾಖೆಗೆ ಅವ್ರ ತಜ್ಞರನ್ನೇ ಭೇಟಿಯಾಗಿ ಒಬ್ಬೊಬ್ಬರು ಫಾರಮಲ್ಲಿ ಬರ್ಸ್ಕೊಂಡು ಬರ್ತೀವಿ ಸರ್. ಈ ಔಷಧ ಅಥವಾ ಗೊಬ್ಬರ ತರಬೇಕಂದ್ರೆ ಎಲ್ಲಿ ಹೋಗ್ತಾರೆ? ಹಿರಿಯರು ಹೋಗ್ತೀವಿ ಸರ್, ಹಿರಿಯರು ಹಂಗೆ ಬರ್ಸ್ಕೊಳೋದು ಅಲ್ಲಿ ಹೋಗಿ ತಗೊಂಬರ್ತೀವಿ. ಹಿರಿಯರಿಗೆ ತಾಣ ಬರೋದು ಸರ್, ನಿಯರ್ 8 ಕಿಲೋಮೀಟರ್ ಸರ್ ಹಿರಿಯರಿಗೆ ಹೋಗ್ಬೇಕು. ಯಾವ್ದಕ್ಕೊಂದ್ಕೂ ನಮ್ಮ ಸಿಟಿ ಹಿರಿಯರೇ. ಈಗ ಇನ್ನು ಈಗ ನೀವು ಗುತ್ತಿಗೆ ತಗೊಂಡು ಮಾಡ್ತಿರಲ್ಲ, ಇನ್ನು ಹೊಸ ಹೊಸ ಬೆಳೆ ಬೆಳಿಬೇಕು ಅಂತ ನಿಮಗೇನಾದ್ರ ಐಡಿಯಾ ಇದೆ ಇನ್ನು ಮುಂದೆ? ಇದೆ ಸರ್, ಈಗ ಹೂವಿನ ಗಿಡ ಒಂದು 2,500 ಹಾಕಿದ್ವಿ, 7th KV 3 ತಿಂಗಳು ಬಿಟ್ಟು ಅದು ಬರುತ್ತೆ. ಹೋದ ಸರಿ ಒಂದು 7,000 ಹಾಕಿದ್ವಿ, ಅದಕ್ಕೂ ನುಸಿ ರೋಗನೇ ಸರ್, ಹಿಂಗಾಯ್ತು ಅದು ಹೋಯ್ತು. ಬಟ್ ಈಗ ಒಂದು 2,500 ಹಾಕಿದ್ವಿ. ಟೊಮೆಟೊ ಹಾಕ್ಬೇಕಂತ ಐಡಿಯಾ ಐತೆ, ಈ ಟುಸ್ಟ್ ಆಗಿ ಇದೆ ಈಗ ರೇಟು. ಮತ್ತು ಇದೆಲ್ಲ ಕಟಾವ್ ಆಗ್ಬೇಕು, ಆದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಹಾಕೋಣ 1 ಎಕರೆ 2 ಎಕರೆಗೆ ಹಿಂಗೆ ಮಾಡೋಣ ಅಂತ ಐಡಿಯಾ ಇದೆ. ಮತ್ತು ಇದು ಕಟಾವ್ ಆದಟ್ಕೆ ಅದನ್ನು ಮಾಡ್ಬೇಕು ಸರ್. ಅಂದರೆ ಒಳ್ಳೆ ರೇಟ್ ಇದ್ದಾಗ ನಮಗೆ ಬೆಳೆ ಇರೋಲ್ಲ, ಬೆಳೆ ಬಂದಾಗ ರೇಟ್ ಇರೋಲ್ಲ. ಹ್ಞೂ, ಒಳ್ಳೆ ರೇಟ್ ಇದ್ದಾಗ ಬೆಳೆ ಯಾವುದಾದ್ರೂ ಒಂದು ರೈತರಿಗೆ ಒಡ್ತಾನೆ, ಯಾರೋ ಒಬ್ಬರು ಚೆನ್ನಾಗಿರೋದಷ್ಟೇ. ಅದೇನು ಮಾರ್ಕೆಟ್ನಾಗೆ ಎತ್ತಿ ಕೂಗ್ತಾರೆ ಆ ಟೈಮಲ್ಲಿ ಮಾತ್ರ, ಮತ್ತು ರೈತರು ಎಲ್ಲ ಕಂಗಾಲಾಗಿ ಅದಕ್ಕೆ ಬೀಳ್ತಾರೆ, ಅದನ್ನೇ ಮಾಡೋಕೆ ಹೋಗ್ತಾರೆ, ಮತ್ತು ಅದು ತಿರ್ಗಾ ಟುಸ್ಟ್ ಆಗುತ್ತೆ. ಯಾವುದು ಮಾರ್ಕೆಟಲ್ಲಿ ನೋಡಿ ಯಾವುದು ಓಡಿಲ್ಲ ಬೀಜ, ಅವ್ರು ಅದನ್ನು ಮಾಡಿದ್ರೆ ಪಕ್ಕದಾಗ 5 ಎಕರೆ ನಾನು ಬೇರೆದು ಮಾಡೋಣ ಅನ್ನೋದಿರಲ್ಲ, ಅದನ್ನೇ ಅವನು ಮಾಡೋಕೆ ಹೋಗ್ತಾನೆ, ಮತ್ತು ಅವನಿಗೂ ಓಡ್ತಾ ಇವನಿಗೂ ಓಡ್ತಾ ಆಗುತ್ತೆ. ಹಿಂಗೆ ಇಷ್ಟೊಂದೆಲ್ಲ ಇರುತ್ತೆ. ನಿಗದಿ ಯಾವ ಬೆಳೆಗೆ ಕೊಡ್ತಾರ ಅದನ್ನು ಮಾಡಲ್ಲ, ನಿಗದಿ ಇಲ್ಲಿದ್ದು ಅದಕ್ಕಿಂತ ಡಬಲ್ ಮಾಡೋಣ ಅಂತ ಹೋದಾಗ ರೈತರು ಕಂಗಾಲಾಗ್ತಾರೆ ಸರ್. ಅನುಭವ ನಮ್ಮಲ್ಲಿ. ನಿಮ್ಮೂರ ಕಡೆ ಎಲ್ಲ ಅಂದರೆ ಈಗ ಮಸ್ಕಲ್ಲು ನಿಮ್ಮೂರು ಇರ್ಬೋದು, ಈ ಕಡೆ ಎಲ್ಲ ವಾಣಿವಿಲಾಸ ಸಾಗರದ ನೀರು ಬಿಟ್ಟಿದ್ದಾರೆ, ನಿಮ್ಮ ಹೊಲಕ್ಕೆ ನೀರು ಹರಿತಾವ? ಹ್ಞೂ, ಹರಿತಾವೆ ಸರ್, ಬಲಭಾಗನೇ ಇರೋದು ಜಮೀನುಗಳು, ಎಲ್ಲ ನೀರು ಬರ್ತಾವೆ ಸರ್. ಈಗೆಲ್ಲ ತುಂಬ ಹಸಿಯಾಗಿದ್ದಾವೆ, ಇಟ್ಕೊಂಡಿದ್ದೀವಿ ಬೆಳಿಗ್ಗೆಲ್ಲ ಚೆನ್ನಾಗಿರ್ತವೆ. ಅಂದ್ರೆ ಈಗ ನೀರು ಸಿಕ್ಕೋದ್ರಿಂದ ನೀವು ಯಾವುದೇ ಬೆಳೆಗೆ ನೀವು ಮನಸ್ಸು ಮಾಡ್ಬೋದು? ಹಾ, ಮಾಡ್ಬೋದು ಸರ್. ಈಗ ನೀರು ಬಂದಿರೋದ್ರಿಂದ, ಈ ಡ್ಯಾಮ್ ತುಂಬಿರೋದ್ರಿಂದ ಎಂದು ಆಗಿತ್ತು ಸರ್. ನಮಗೆ ನಮ್ಮ ಈ 48-50 ವರ್ಷ ಸರ್ವಿಸ್ನಾಗೆ ನಾವು ಕಂಡಿರಲಿಲ್ಲ. ಕೆರೆ ತುಂಬಿದೆ, ಏನೋ ಸಹಾಯ ಮಾಡಿದ್ದಾರೆ ಸರ್ಕಾರ. ಈಗ ಸ್ವಲ್ಪ ರೈತರು ಸ್ವಲ್ಪ ಸುಧಾರಿಸ್ಕೊಂಡ್ರು, ಓದ್ಬಾವು ಎಲ್ಲ ಮಾಡ್ಬೋದಾಯಿತು. ಬಟ್ ಎಪ್ಪತ್ತು ವರ್ಷ ಆಡಳಿತ ಮಾಡಿದರೂ ಕೂಡ ನಾನು ನೀರು ತಂದಿರಲಿಲ್ಲ. ಎಷ್ಟು ರೈತರು ಹಾಳಾಗೋದ್ರು ಸರ್, ಎಷ್ಟು ತೋಟ ಹೋದ್ವು, ಭಾಳ ಆಗಿ ಹೋಗ್ಬಿಟ್ಟಿತ್ತು. ಈಗ ಪರವಿಲ್ಲ, ಸ್ವಲ್ಪ ಉಸಿರು ಹಿಡ್ಕೊಂಡಿದ್ದಾರೆ ರೈತರು. ಒಂದು ವೇಳೆ ನಿಮಗೆ ವಾಣಿ ವಿಲಾಸಾಗರದ ನೀರು ಇಲ್ಲ ಅಂದರೆ ಆಲ್ಟರ್ನೇಟಿವ್ ಏನಾದರೂ ಇದೆಯಾ ನಿಮಗೆ? ಆಲ್ಟರ್ನೇಟಿವ್ ಏನಿಲ್ಲ ಸರ್. ಈಗ ಎಲ್ಲ ಚೆಕ್ ಡ್ಯಾಮ್ಗಳು ಎಲ್ಲ ಮಾಡಿದ್ದಾರೆ ನದಿಗಳಿಗೆ. ಈಗ ಸ್ವಲ್ಪ ಕುಡಿಯೋಕ್ಕೆ ನೀರೂ ಇರಲಿಲ್ಲ ಅಲ್ವ ಸರ್, ನೀರೂ ಸಿಗ್ತಿರಲಿಲ್ಲ. ಮೊನ್ನೆ ಕೆಲವೇ 2-3 ವರ್ಷದಿಂದ ನೀರೇ ಸಿಗ್ತಿರಲಿಲ್ಲ ಸರ್. ನಾವು ಟ್ಯಾಂಕರ್ ಬಾಡಿಗೆ ಇಕ್ಕೊಂಡು ಗ್ರಾಮ ಪಂಚಾಯತಿ 9 ಬಿಂದಿಗೆ ಕೊಟ್ಕೊಂಡು ಹೋಗೋರು ಸರ್. 9 ಬಿಂದಿಗೆ ಒಂದು ಮನೆಗೆ ಆಗುತ್ತಾ? 4 ದನ ಇದ್ರೆ ಆಗವ? ಅಷ್ಟೇ ಎಲ್ಲ ಲೆಕ್ಕ ಕೊಟ್ಟು, ದನ ಕರುವಿಂದೆಲ್ಲ ಕೊಟ್ಟು ಬರೀ 9 ಬಿಂದಿಗೆ ಕೊಟ್ಕೊಂಡು ಹೋಗೋರು. ನಾವು ಸ್ವಂತಕ್ಕೆ 18 ದಿನ ಫ್ರೀ ಹೊಡೆದಿವಿ ಸರ್ ನಮ್ಮ ಊರಿಗೆ ನೀರು. ನೀವು ನಿಮ್ಮ ಹೊಲದಲ್ಲಿ ಏನು ಬೋರ್ ಗೀರ್ ಹಾಕ್ಸಿಲ್ವಾ? ಇಲ್ಲ ಇಲ್ಲ ಸರ್, ಬೋರಿಲ್ಲ. ಎಲ್ಲ ಕಾಂಟ್ರಾಕ್ಟ್ ಮುಖಾಂತರನೇ ತಾಣೋದು, ನಮ್ಮ ಜಮೀನಿಗೂ ಅದರಾಗೆ ಹೊಡ್ಕೊಳೋದು, ಹಂಗೆ ಮಾಡ್ತೀವಿ. ಒಳ್ಳೇದು ಹೆಂಗಣ್ಣಾರೆ, ಸಾಕಷ್ಟು ನಿಮ್ಮ ಅನುಭವಗಳನ್ನು ಹೇಳಿದರೆ. ನಿಮ್ಮ ದಲ್ದ ಗುತ್ತಿಗೆಯಿಂದ ಏನು ಸಾಕಷ್ಟು ಕೃಷಿ ಮಾಡ್ತಿದ್ದರೆ, ಇದೇ ರೀತಿ ಮಾಡಿ ನಿಮ್ಮ ಕೃಷಿ ಯಶಸ್ವಿಯಾಗಲಿ. ಇದುವರೆಗೂ ನೀವು ಒಂದು ನಿಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಾಂ ಸರ್, ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಮಲ್ಲೇಣು ಗ್ರಾಮದ ಕೃಷಿಕ ಪಿ ನಿಂಗಣ್ಣ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಬಿ ಸಿದ್ದಣ್ಣ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ತಿಂಗಳವರೆಗೆ ಜೈಲು ಅಥವಾ 5 ಲಕ್ಷದವರೆಗೆ ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ. ಕಾಡು ದೇವನಹಳ್ಳಿ ಶ್ರೀನಿವಾಸ ತಾಲೂಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟು 3600 ಸಸಿ ಐತೆ. ನರೇಗೆ ಇಲ್ಲದೇ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಆಕಾಶವಾಣಿ ಚಿತ್ರದುರ್ಗ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನೇಗಿಲ ಜಗಲಿ. ನೇಗಿಲ ಜಗಲಿ ಕಾರ್ಯಕ್ರಮ ಸರಣಿಯಲ್ಲಿ ಬೆಳೆಗಳ ನಿರ್ವಹಣೆ ಕುರಿತು ಮಾತುಕತೆ ಕೇಳೋಣ. ಏನ್ ಮಾಡ್ತಿದ್ಯಾ ರಮಣ್ಣ ಹೊಲ್ದಾಗೆ? ಏನಿಲ್ಲವ, ಈ ನಾಟಿ ಹಚ್ಚಿದ್ನಲ್ಲ ಅದನ್ನೇ ನೋಡ್ತಿದ್ದೆ ನೋಡು. ಹೆಂಗ್ ಬಂದತಪ್ಪ ನಾಟಿ ಎಲ್ಲ? ಈ ಸಾರಿ ಲೇಟ್ ಆತಲ್ಲವ, ನಾಟಿ ಸಸಿ ಚೆನ್ನಾಗಿ ಕುಂತಿಲ್ಲ ನೋಡು. ಯಾಕ ರಮಣ್ಣ, ಏನತ್ತು? ಅದೇ ಗಿರ್ಜಕ್ಕ, ಈ ಸಾರಿ ಜಲ್ದಿ ಕುಲೇರ ಸಿಗ್ಲಿಲ್ಲ ನೋಡು, ನಾಟಿ ಭಾಳ ಲೇಟ್ ಆತಿ. ಸರಿ ಹೌದಾ ರಮಣ್ಣ, ನೀನು ಮಿಷಿನ್ ನಾಟಿ ಮಾಡೋದಲ್ಲೇನು? ಈ ಸಾರಿ ನಮ್ಮ ಲಕ್ಷ್ಮಕ್ಕದಳಲ್ಲ ಮಿಷಿನ್ ನಾಟಿ ಮಾಡ್ಯಾಳಪ್ಪ, ಭಾರಿ ಚಲೋ ಬಂದತ್ತೆ ಬೆಳೆ. ಹೌದೇನು, ನಾನು ಮಾಡ್ಸೋಣ ಅಂದೆ, ಆದರೆ ಹೆಂಗ್ ಬರ್ತೈತೋ ಏನೋ ಅಂತ ನಾಟಿ ಮಾಡಿಸ್ಬಿಟ್ಟು. ನಡಿ ಗಿರ್ಜಕ್ಕ, ಹಂಗಾರೆ ಲಕ್ಷ್ಮಕ್ಕರ ಹೊಲಕ್ಕೆ ಹೋಗಿ ನೋಡ್ಕೊಂಡು ಬರೋಣಂತೆ. ನಡಿ ರಮಣ್ಣ, ಅವ್ರ ಹೊಲದಿಂದನೇ ಹಾಗೆ ನಾನು ನಮ್ಮ ಹೊಲಕ್ಕೆ ಹೋಗಬೇಕು. ಅದೇ ನಾನು ಶೇಂಗಾ ಹಾಕಿದ್ನಲ್ಲ, ಆ ಶೇಂಗಾ ಬೆಳೆಗೆ ಅದೆಂಥದ ಹುಳ ಬಿದ್ದವಪ್ಪ, ಅದಕ್ಕೆ ನಮ್ಮ ಕೃಷಿ ಅಧಿಕಾರಿಗಳಿಗೂ ನಮ್ಮ ಹೊಲಕ್ಕೆ ಬರೋಕ್ಕೆ ಹೇಳಿನಿ. ಹಾಗೆ ಲಕ್ಷ್ಮಕ್ಕನ ಹೊಲನ ನೋಡ್ಕೊಂಡು ಅವಳನ್ನು ಒಂಚೂರು ಮಾತಾಡಿಸ್ಕೊಂಡು ನಮ್ಮ ಹೊಲಕ್ಕೆ ಹೋಗೋಣಂತೆ ನಡಿ. ಏನ್ ಲಕ್ಷ್ಮಕ್ಕ, ಏನ್ ಮಾಡ್ತಿದೀಯಾ? ಓಹೋ ಗಿರಿಜಕ್ಕ, ರಾಮಣ್ಣ, ಏನ್ ಇಂಥ ಬಿಸ್ಲಾಗ ಈ ಕಡೆ ಬಂದಿರಿ? ನಾನ ಬದು ಮೇಲೆ ಉದ್ದಿನ ಕಾಳು ಹಾಕ್ತಿದ್ ನೋಡಪ್ಪ. ಓ ಹೌದಾ ಲಕ್ಷ್ಮಕ್ಕ, ನಾನು ಮುಂಗಾರಿಗೆ ಕೃಷಿ ಇಲಾಖೆಯ ಉದ್ದಿನ ಬೀಜ ಕೊಟ್ಟಿದ್ರಲ್ಲ, ನಾನು ಬದು ಮೇಲೆ ಹಾಕಿದ್ದೆ, ಅವೇ ವರ್ಷ ಪೂರ್ತಿ ಮನೆಗೆ ಹಾಕ್ತಾವೆ. ಹೂನಪ್ಪ ರಾಮಣ್ಣ, ಲಕ್ಷ್ಮಕ್ಕನ ಹೊಲ್ದಾಗು ಉದ್ದು ಭಾಳ ಚೆನ್ನಾಗಿ ಬಂದಿದ್ವು, ನಂಗೂ ಒಂದೆರಡು ಸೇರು ಕೊಟ್ಟವಳೆ. ನೀವು ಬಿಡ್ರವ್ವ, ಇಬ್ರು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಇಬ್ರು ನಕ್ಕಂತ ಎಷ್ಟು ಚೆನ್ನಾಗಿರ್ತೀರಿ ನೋಡು. ಏ ಅದ್ರಾಗ ಏನಾಯ್ತು ರಾಮಣ್ಣ, ಎಲ್ಲರೂ ಒಂದಿನ ಹೋಗೋದೆ, ಇರೋ ತನ ಚಲೋ ಇದ್ರ ಆಯ್ತಪ್ಪ. ಅಯ್ಯೋ ಲಕ್ಷ್ಮಕ್ಕ, ಈ ಉದ್ದಿನ ವಿಷಯ ಮಾತಾಡ್ಕಂತ ನಾ ಬಂದಿದ್ದ ವಿಷಯನ ಮಾಡ್ತೀನಿ ನೋಡು. ಓ ಹೌದಾ ರಮಣ, ಏನಪ್ಪ ಅಂತ ವಿಷಯ? ಅದೇ ಲಕ್ಷ್ಮಕ್ಕ, ಗಿರ್ಜಕ್ಕ ಹೇಳ್ತಿದ್ಲು ನೋಡು, ನೀನು ಮಿಷಿನ್ ನಾಟಿ ಮಾಡಿಸಿಯಾ, ಭಾಳ ಚಲೋ ಬಂದೈತಿ ಅಂತ, ಅದಕ್ಕೆ ನೋಡಕ್ಕಂತ ಬಂದಿ ನೋಡು. ಓ ಹಂಗ, ನೀನೇ ನೋಡ್ತಿದ್ಯಲ್ಲ ರಮಣ, ನೀನೇ ಹೇಳ್ಬೇಕಪ್ಪ ಹೆಂಗೈತಿ ಅಂತ. ಹಂಗೆ ನಿನ್ ಭತ್ತ ಹೆಂಗೈತಪ್ಪ? ಅದೇನ್ ಕೇಳ್ತಿ ಬಿಡವ, ನಾಟಿ ಲೇಟಾಗಿ ಸಸಿ ಸರಿಯಾಗೇ ಕುಂತಿಲ್ಲ ನೋಡು. ನಿನ್ ಭತ್ತ ನೋಡವ ಎಷ್ಟು ಚಲೋ ಕುಂತೈತಿ, ಒಂದ್ ಸಸಿನೂ ಉಸಿ ಆಗಿಲ್ಲ ನೋಡು. ಏ ರಮಣ, ಅವತ್ತು ಕೃಷಿ ಇಲಾಖೆ ನಮ್ ಸಾಹೇಬ್ರು ಇದ್ರ ಬಗ್ಗೆ ಹೇಳ್ಬೇಕಾರೆ ನೀನು ಅಲ್ಲೇ ಇದ್ದಲ್ಲಪ್ಪ, ನೀನು ಮೆಷಿನ್ ನಟ್ಟಿ ಮಾಡ್ತೀನಿ ಅಂದಿದ್ದೆ. ಹೌದವ ಹೇಳಿದ್ರು, ಆದ್ರೆ ಹೆಂಗ ಹಾಕತ್ತೋ ಏನೋ ಅಂತ ಧೈರ್ಯನ ಬರ್ಲಿಲ್ಲ ನೋಡು. ಇಲ್ಲ ರಮಣ್ಣ, ಮಿಷಿನ್ ನೆಟ್ಟಿನ ಆರಾಮಾಗಿ ಮಾಡ್ಬೋದು, ಈಗಂತೂ ಕೂಲರ್ದು ಭಾಳ ಸಮಸ್ಯೆ ಆಗೈತೆ ಊರಾಗ. ಈ ಸರಿ ನಾನು ನಾಟಿನ ಸರಿಯಾದ ಟೈಮ್ ಮಾಡಿದೆ, ಮಿಷಿನ್ ನಾಟಿ ಮಾಡಿ ಭಾಳ ಒಳ್ಳೆ ಕೆಲಸ ಮಾಡಿನ ನೋಡು, ಕೂಲರಿಗೆ ಕಾಯೇ ತಪ್ಪೈತಿ ಈ ವರ್ಷ ನನಗೆ. ಹೌದೇನು ಲಕ್ಷ್ಮಕ್ಕ, ಸಸಿ ಎಷ್ಟು ಚಂದ ಬಂದವ ನೋಡು. ಹೌದು ರಮಣ್ಣ, ಅವತ್ತು ಸಾಹೇಬ್ರು ಹೇಳಲಿಲ್ಲೇನು, ಮಿಷಿನ್ನಾಗೆ ನಾಟಿ ಮಾಡೋದ್ರಿಂದ ಹೊಲ್ದಾಗೆ ಗಾಳಿ ಬೆಳಕು ಚೆನ್ನಾಗಿ ಆಡ್ತದಂತ ಕಣಣ್ಣ, ಹಾಗೆ ಹುಳ ಬೀಳೋದು ರೋಗ ಬೀಳೋದನ್ನು ಕಡಿಮೆ ಆಕತಂತೆ. ಅದ್ರ ಜೊತೆಗೆ ಕಳೆ ತೆಗಿಯಕ್ಕೆ ಅದಂಥದ್ದು ಕೋನ ವಿಡರ್ ಅಂತಂದು ಬಳಸ್ಬೋದಂತ ಕಣಣ್ಣ, ಕಳೆ ತೆಗಿಯಕ್ಕೂ ಸುಲಭ ಆಕತಿ ಅಂತ ಹೇಳ್ತಿದ್ರು, ಕೂಲರಿಗೆ ಕಾಯಂಗೆ ಇರಲ್ಲ ನೋಡು. ಸರಿಯಾಗಿ ಹೇಳ್ದೆ ನೋಡು ಗಿರ್ಜಕ್ಕ, ಒಟ್ಟಾರೆ ಹೇಳ್ಬೇಕಂದ್ರ ನಮಗೆ ಈ ಕೂಲರ್ದಿಂದ ಭಾಳ ಮುಕ್ತಿ ಸಿಗುತ್ತೆ, ಅದ್ರ ಜೊತೆಗೆ ನಮ್ಮ ಖರ್ಚುನು ಉಳಿಯುತ್ತೆ. ಆಯ್ತು ಬಿಡ್ರವ್ವ, ಈ ಕಣ್ಣಾರೆ ನೋಡಿದ್ನಲ್ಲ, ಮುಂದಿನ ಸಾರಿ ನಮ್ಮ ಮುಂಗಾರಿಗೆ ಮಷಿನ್ ನಾಟಿನೇ ಮಾಡಿಸ್ತೀನಿ ನೋಡು. ಓ ಸಾಹೇಬ್ರು ಬಂದೇ ಬಿಟ್ರು, ನಮಸ್ಕಾರ ಸಾಹೇಬ್ರೇ. ಅದೇ ನಮ್ಮ ಶೇಂಗಾ ಹೊಲ್ದಾಗೆ ಅದೆಂಥದ ಹುಳ ಬಿದ್ದಂಗಿದ್ವು, ಅದಕ್ಕೆ ಒಂಚೂರು ನೋಡಿ ಏನು ಔಷಧಿ ಹೊಡಿಬೇಕು ಅಂತಂದು ಹೇಳ್ಕೊಡಿ ಅಂತಂದ್ಬಿಟ್ಟು ಹೊಲಕ್ಕೆ ಬರಕ್ಕೆ ಹೇಳಿದೆ ಸಾಹೇಬ್ರೇ. ನಡೀರಿ ಸಾಹೇಬ್ರೇ, ಹೊಲಕ್ಕೆ ಹೋಗೋಣ. ನಮಸ್ಕಾರ ಗಿರ್ಜಕ್ಕ, ಲಕ್ಷ್ಮಕ್ಕ, ರಮಣ, ನಡೀರಿ ಹೋಗೋಣ. ಬಾ ರಮಣ, ನೋಡ್ಕೊಂಡು ಬರೋಣ. ಬಂದು ನಡೀರಿ ಸಾಹೇಬ್ರೇ. ಎಲ್ಲ ಚೆನ್ನಾಗಿ ಬಂದಿದ್ದಾವೆ ಗಿರ್ಜಕರೇ, ನಿಮ್ಮ ಹೊಲದ ಶೇಂಗಾ ತುಂಬ ಚೆನ್ನಾಗಿದೆ, ಇನ್ನೂ ಎಡೆ ಕುಂಟೆ ಒಡೆದಿಲ್ಲ ಅನ್ಸುತ್ತಲ್ವಾ? ಇಲ್ಲ ಸಾಹೇಬ್ರೆ, ನೀರು ಬಿಟ್ಟಿತ್ತಲ್ಲ, ಒಂಚೂರು ಆರ್ಲಿ ಅಂತಂದು ಕಾಯ್ತಿದ್ವಿ. ನಾಳೆ ನಾಡಿದ್ದು ಒಡಿಬೋದು ಅನ್ಸುತ್ತಲ್ವಾ ಗಿರ್ಜಕ್ಕ? ಹ್ಞೂ ಲಕ್ಷ್ಮಕ್ಕ, ನಾಳೆ ಸೋಮವಾರ ಅಲ್ಲ, ಅದಕ್ಕೆ ನಾಡಿದ್ದು ಎಡೆ ಕುಂಟೆ ಹೊಡೆದ್ಬಿಡ್ತೀವಕ್ಕ. ಸರಿ ಸರಿ, ಒಳ್ಳೇದು. ಎಲ್ಲ ಇಲ್ಲಿ ನೋಡ್ಬರ್ರಿ, ಈ ಎಲೆ ಒಳಗೆ ತುಂಬ ಹುಳುಗಳು ಇದ್ದಾವೆ. ಓ ಅದೇ ಸಾಹೇಬ್ರೇ, ಅದೆಂಥದ್ದು ಹುಳ ಬಿದ್ದಂಗೆ ಒಂಥರ ಗಿಡ ಎಲ್ಲ ಒಣಗಿ ಒಂಥರ ಬೆಂಕಿ ರೋಗ ಬಂದಂಗೆ ಆಗೈತೆ ಸಾಹೇಬ್ರೇ. ಓ ಹೌದಲ್ಲ ಗಿರ್ಜಕ್ಕ? ಗಿರ್ಜಕ್ಕ, ಇದು ರೋಗ ಅಲ್ಲ, ನೋಡಿ ಈ ಎಲೆ ಒಳಗೆ ಎಷ್ಟೊಂದು ಹುಳುಗಳಿದ್ದಾವೆ ಇಲ್ಲಿ ನೋಡಿ ಇಲ್ಲಿ. ಹೌದಲ್ಲ ಸಾಹೇಬ್ರೇ, ಎಷ್ಟೊಕ್ಕೊಂದು ಹುಳ ಐತೆ ಎಲೆ ಒಳಗೆ ನೋಡಿ, ಮತ್ತೆ ಗೂಡು ಕೂಡ ಕಟ್ಕೊಂಡಿದ್ದಾವು. ಹೌದು ಹೌದು ಸರ್, ಕಾಣ್ತಿದ್ದಾವೆ. ಔಷಧಿ ಏನು ನೋಡಿಬೇಕು ಸಾಹೇಬ್ರೇ ಇದಕ್ಕೆ? ಒಂದೇ ಸರಿಗೆ ನೀವು ಔಷಧಿ ಯಾಕೆ ಹೋಗ್ತೀರಮ್ಮಣ್ಣ? ಇಲ್ಲಿ ನೋಡ್ರಿ, ನಿಮ್ಮ ಹೊಲದ ಬದಿನಲ್ಲಿ ಎಷ್ಟೊಂದು ಬಳ್ಳಾರಿ ಜಾಲಿ ಗಿಡ ಇದ್ದಾವೆ, ಅವುಗಳನ್ನ ಕತ್ತರಿಸಿ ಎಲ್ಲ ನಾಶಪಡಿಸಿ ಅದಕ್ಕೆ ಹಗ್ಗ ಕಟ್ಕೊಂಡು ಬೆಳೆ ಮೇಲೆ ಒಂದು ಕಡೆಯಿಂದ ಎಳಿತಾ ಹೋಗ್ರಿ. ಹೌದು ಸಾಹೇಬ್ರೇ, ಹಿಂಗ್ ಮಾಡೋದ್ರಿಂದ ನಮ್ಮ ಬೆಳೆದ ಎಲೆಗಳೆಲ್ಲ ಉದ್ರಿ ನಮ್ಮ ಬೆಳೆ ಹಾಳಾಗಲ್ಲೇನ್ರಿ? ಇಲ್ಲ ಗಿರ್ಜಕ್ಕ, ಅದಕ್ಕೇನು ಸಮಸ್ಯೆ ಆಗಲ್ಲ. ನೀವು ಮುಳ್ಳಿನ ಗಿಡ ಅದ್ರ ಮೇಲೆ ಎಳೆಯೋದ್ರಿಂದ ಹುಳುಗಳು ಬಿಸಿಲು ಗಾಳಿಗೆ ಸಿಕ್ಕಿ ಅವು ಸತ್ತೋಗ್ತವೆ. ಓ ಹಂಗ ಸಾಹೇಬ್ರೇ, ಹಂಗಾರೆ ಈ ಔಷಧಿ ಹೊಡೆಯೋದು ಬೇಡ ಅಂತೀರೇನ್ರಿ? ಈಗೇನು ಬೇಡ ರಮಣ್ಣ. ಗಿರ್ಜಕ್ಕ, ಇವತ್ತು ನಾಳೆನೋ ಈ ಕೆಲಸ ಮಾಡಿಸ್ಬಿಡಿ. ಹುಳ ಜಾಸ್ತಿ ಆಗೋದ್ರೊಳಗೆ ಇದು ನೀವು ಮಾಡಿಸ್ಬೇಕು. ಆಯ್ತು ಸಾಹೇಬ್ರೆ, ನಾಳೆನೇ ಮಾಡಿಸ್ತೀನಿ. ಏ ಇಲ್ಲಿ ನೋಡ್ ಗಿರ್ಜಕ್ಕ, ಅಲ್ಲೆಲ್ಲ ಒಂದ್ ಗಿಡ ಒಣಗ್ದಂಗಾಗೇವು. ಹೋ ಹೌದಲ್ಲ, ಈ ಗಿಡ ಕಿತ್ಕೊಳ್ರಿ ಲಕ್ಷ್ಮಕ್ಕ. ತಗೊಳ್ಳಿ ಸರ್. ಎಲ್ಲ ಇಲ್ಲಿ ನೋಡ್ರಿ, ಇದು ಬುಡಾಕೊಳೆ ರೋಗ ಅಂತ. ಇದು ಹಾಗೆ ಬಿಟ್ರೆ ಒಂದಕ್ಕೊಂದು ಹರಡ್ಕೊಂಡು ಇಡೀ ಹೊಲನೇ ಹಾಳಾಗೋಗುತ್ತೆ. ತಕ್ಷಣಕ್ಕೆ ನೀವು ಇದಕ್ಕೆ ಟ್ರೈಕೋಡರ್ಮಾ ಅಥವಾ ಕಾರ್ಬನ್ಡೈಜಿಮ್ ಔಷಧಿನ ಗಿಡದ ಬುಡುಗಳಿಗೆ ಹಾಕ್ಬೇಕು ನೀವು. ಓ ಹೌದಾ ಸಾಹೇಬ್ರೆ, ಎಷ್ಟೆಷ್ಟು ಹಾಕ್ಬೇಕು ಸಾಹೇಬ್ರೆ? ನೋಡಿ ಗಿರ್ಜಕ್ಕ, ಈ ಕಾರ್ಬನ್ಡೈಜಿಮ್ ಇದೆಯಲ್ಲ, ಇದನ್ನ 1 ಲೀಟ್ರ್ ನೀರಿಗೆ 2 ಗ್ರಾಮ್ ಹಾಕಬೇಕಾಗುತ್ತೆ. ಈ ಟ್ರೈಕೋಡರ್ಮಾ ಇದೆಯಲ್ಲ, ಅದನ್ನು 1 ಲೀಟ್ರ್ ನೀರಿಗೆ 4 ಗ್ರಾಮು ಹಾಕಬೇಕಾಗುತ್ತೆ. ಮತ್ತು ಈ ಬಾಡಿರೋ ಗಿಡಗಳು ಇದಾವಲ್ಲ, ಅದ್ರ ಸುತ್ತಲೂ ಕೂಡ ಈ ಒಂದು ದ್ರಾವಣಗಳನ್ನ ನೀವು ಸುರಿಬೇಕಾಗುತ್ತೆ. ಮತ್ತು ಈ ಬಾಡಿರೋ ಗಿಡಗಳಿದಾವಲ್ಲ, ಅವ ನಂತರ ನೀವು ಕಿತ್ತು ನಾಶಪಡಿಸಬೇಕಾಗುತ್ತೆ. ಓ ಸರಿ ಸಾಹೇಬ್ರೆ, ಹಾಗೆ ಮಾಡ್ತೀವಿ. ಅದೇನೋ ಔಷಧಿ ಅಂತ ಅಂದ್ರಲ್ಲ, ಇನ್ನೊಂದ್ಸಲ ಹೇಳ್ರಿ ಸಾಹೇಬ್ರೆ, ಬರ್ಕೊಂತೀವಿ. ನೋಡಿ, ಈ ಕಾರ್ಬನ್ ಡೈಜಿಮ್ ಇದೆಯಲ್ಲ, ಇದು 1 ಲೀಟ್ರ್ ನೀರಿಗೆ 2 ಗ್ರಾಮು, ಮತ್ತು ಟ್ರೈಕೋಡರ್ಮಾ ಇದೆಯಲ್ಲ, ಅದು 1 ಲೀಟ್ರ್ ನೀರಿಗೆ 4 ಗ್ರಾಮು ಹಾಕಿ ಅದನ್ನು ಗಿಡಗಳು ಸುತ್ತಲೂ ಕೂಡ ನೀವು ಸುರಿಬೇಕಾಗುತ್ತೆ. ಇದೆಲ್ಲದಕ್ಕಿಂತ ಮುಂಚೆ ನೀವು ಬಿತ್ತನೆ ಸಮಯದಲ್ಲಿ ತಿಪ್ಪೆ ಗೊಬ್ಬರನ ಹೊಲಕ್ಕೆ ಹಾಕ್ತಿರಲ್ಲ, ಆವಾಗ ಆ ತಿಪ್ಪೆ ಗೊಬ್ಬರದ ಜೊತೆಗೆ 4-5 ಕೆಜಿ ಟ್ರೈಕೋಡರ್ಮಾನ ನೀವು ಆ ತಿಪ್ಪೆ ಗೊಬ್ಬರಕ್ಕೆ ಹಾಕಿ ಒಂದು ವಾರ ಚೆನ್ನಾಗಿ ಅದನ್ನು ಕಳಿಸಿ ನಂತರ ತಿಪ್ಪೆ ಗೊಬ್ಬರನ ಹೊಲಕ್ಕೆ ಹಾಕಿದ್ರೆ ಈ ಥರ ಈ ಶಿಲೀಂಧ್ರ ರೋಗ ಬರ್ತಾವಲ್ಲ, ಈ ಬುಡಕೊಳೆ ರೋಗ ಇಂಥವು, ಇವೆಲ್ಲವನ್ನು ಕೂಡ ನೀವು ಹತೋಟಿ ಮಾಡಬಹುದು. ಸರಿ ಸಾಹೇಬ್ರೆ, ನಾಳೆನೇ ನೀವೇನು ಔಷಧಿ ಹೇಳಿದ್ರಲ್ಲ ಅವನ್ನ ನೀವು ಹೇಳ್ದಂಗೆ ಗಿಡಗಳು ಸುತ್ತಲಿಗೂ ಸುರಿತೀವಿ. ಹಾಗೆ ಮುಂದಿನ ಸಲ ಬಿತ್ತನೆ ಮಾಡಬೇಕಾದ್ರೆ ಆ ಟ್ರೈಕೋಡರ್ಮ ಗೊಬ್ಬರನ ತಿಪ್ಪೆ ಗೊಬ್ಬರ ಜೊತೆನೇ ಸೇರಿಸಿ ಹಾಕ್ತೀವಿ ಸಾಹೇಬ್ರೆ. ಮತ್ತು 2ನೇ ಎಡಕುಂಟೆ ಹೊಡೆಯುವಾಗ ನೀವು ಪ್ರತಿ ಎಕರೆಗೆ 200 ಕೆಜಿ ಹಂಗೆ ಜಿಪ್ಸಮ್ ಹಾಕಿ ಮಗ್ಲು ಏರಿಸ್ಬೇಕಾಗುತ್ತೆ. ಸಾಹೇಬ್ರೆ, ಈ ಜಿಪ್ಸಮ್ ಯಾಕೆ ಹಾಕ್ಬೇಕ್ರಿ? ಲಕ್ಷ್ಮಕ್ಕ, ಈ ಜಿಪ್ಸಮಲ್ಲಿ ಕ್ಯಾಲ್ಶಿಯಂ ಮತ್ತು ಗಂಧಕದ ಅಂಶ ಇರುತ್ತೆ. ಇದು ಈ ಶೇಂಗಾದಲ್ಲಿ ಎಣ್ಣೆ ಅಂಶ ಹೆಚ್ಚಾಗಲು ಸಹಾಯ ಮಾಡುತ್ತೆ. ಹೌದು ಸಾಹೇಬ್ರೆ, ನೀವು ಹೋದ ಸರಿನ ಹೇಳಿದ್ರಲ್ಲ. ಆಯ್ತು ಸಾಹೇಬ್ರೆ, ನೀವು ಹೇಳ್ದಂಗೆ ಜಿಪ್ಸಮ್ನೂ ಹಾಕ್ತೀವಿ. ಹಾಗೆ ಬೀಳಲು ಇಳಿಯೋ ಸಮಯದಾಗೆ ಎಡಕುಂಟೆನೂ ಹೊಡೆದು ಮಗ್ಲರಿಸ್ತೀವಿ ಸಾಹೇಬ್ರೆ. ಬಿಟ್ಟಿರೋ ಬೀಳಲುಗಳೆಲ್ಲ ನಮ್ಮ ಭೂಮಿಗೆ ಸೇರಿಕೊಂಡ್ರೆ ಬೆಳೆನೂ ಚೆನ್ನಾಗಿ ಬರುತ್ತೆ, ಇಳುವರಿನೂ ಜಾಸ್ತಿ ಬರ್ತೈತಲ್ಲ ಸಾಹೇಬ್ರೆ, ನಮಗೆ ಉಪಯೋಗ ಆಕೈತೆ. ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಗಿರ್ಜಕ್ಕ. ಕೆಲವೊಂದು ಗೊತ್ತಿರ್ತವೆ, ಕೆಲವೊಂದು ನೀವು ಹೇಳ್ಕೊಡ್ಬೇಕು ಸರ್. ತರಬೇತಿಗೆಲ್ಲ ಬಂದಿರ್ತೀವಿ, ಕೇಳಿರ್ತೀವಿ, ಆದರೆ ಒಂದೊಂದು ಸಾರಿ ಮರ್ತೇ ಹೋಗ್ಬಿಡ್ತೀವಿ. ಅದು ಸಹಜ ಲಕ್ಷ್ಮಕ್ಕರೇ, ನಾನು ಬರ್ತಾನೆ ಇರ್ತೀನಲ್ಲ, ನಿಮಗೆಲ್ಲ ಹೇಳ್ತಿರ್ತೀನಿ ಬಿಡ್ರಿ. ಮತ್ತೆ ಗಿರ್ಜಕ್ಕ, ಇಷ್ಟೊಂದು ಶೇಂಗಾ ಹಾಕಿದಿರಲ್ಲ, ಏನ್ ಮಾಡ್ತೀರಾ ಇಷ್ಟೊಂದನ್ನ? ಏನಿಲ್ಲ ಸಾಹೇಬ್ರೆ, ನಮ್ಮ ಸಂಘದಾಗೆ ನಾವು ನಮ್ಮ ಸಂಘದ ವತಿಯಿಂದ ನಾವು ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಆ ಶೇಂಗಾ ಚಟ್ನಿ, ಶೇಂಗಾ ಚಿಕ್ಕಿ, ಗಣೇಶ ಹಬ್ಬ ಶ್ರಾವಣ ಸಮಯದಾಗೆಲ್ಲ ಉಂಡೆ ಎಲ್ಲ ಮಾಡಿ ಪ್ಯಾಟೆಗೆಲ್ಲ ಮಾರಾಟ ಮಾಡ್ತೀವಲ್ಲ, ಅದಕ್ಕೂ ನಮ್ಮ ಬೆಳೆನೇ ಉಪಯೋಗಿಸ್ಕೊಂತೀವಿ ಸಾಹೇಬ್ರೆ. ಇಷ್ಟೆಲ್ಲ ಮಾಡಿನೂ ಏನು ಉಳಿತಾವಲ್ಲ, ಅವನ್ನ ಇಲ್ಲೇ ನಮ್ಮ ಮಾರ್ಕೆಟಿಗೆ ಹೋಗಿ ಮಾರಾಟ ಮಾಡ್ತೀವಿ. ಓ ತುಂಬ ಚೆನ್ನಾಗಾಯ್ತು. ಅಷ್ಟೆಲ್ಲ ಮಾಡಿ ಕೂಡ ನಿಮ್ಮದು ಉಳಿಯುತ್ತಲ್ಲ, ಅದು ನೀವು ನಾನು ಮೊದಲೇ ಹೇಳಿದ್ನಲ್ಲ, 1 ಜಿಲ್ಲೆ 1 ಉತ್ಪನ್ನ ಯೋಜನೆ ಅಂತ. ಅದರಲ್ಲಿ ನೀವು ಈ ಶೇಂಗದ ಸಂಸ್ಕರಣೆ ಮಾಡಿ ಮಾರಾಟ ಮಾಡಬಹುದು. ನಾನು ಮೊದಲೇ ನಿಮಗೆ ತಿಳಿಸಿದ್ದೆ, ಈ ಯೋಜನೆಯಲ್ಲಿ ಸರ್ಕಾರಿ ಸಹಾಯಧನ 35% ಇದೆ ಅಂತ. ಈಗ ಅದನ್ನು 50%ಗೆ ಹೆಚ್ಚಿಸಿದ್ದಾರೆ. ಇದರಿಂದ ನಿಮಗೆ ಆರ್ಥಿಕವಾಗಿ ಉಪಯೋಗ ಆಗುತ್ತೆ. ಅಂದರೆ ಉದಾಹರಣೆಗೆ ನೀವು 100,00,000 ಯೋಜನೆನ ತಯಾರಿಸಿದ್ರೆ ಅದರಲ್ಲಿ 50,000 ರೂಪಾಯಿ ಸರ್ಕಾರ ನಿಮಗೆ ಸಹಾಯಧನ ಅಂತ ಕೊಡುತ್ತೆ, ಮತ್ತು 40,000 ರೂಪಾಯಿಗೆ ನಿಮಗೆ ಬ್ಯಾಂಕ್ ಅವರು ಲೋನ್ ಕೊಡ್ತಾರೆ. ನೀವು ಹಾಕಬೇಕಾಗಿರೋದು 10,000 ಅಷ್ಟೇ. ಓ ಹೌದಾ ಸಾಹೇಬ್ರೆ, ಹಂಗಂದ್ರೆ ಭಾಳ ಚಲೋ ಆತಲ್ಲ. ಹಾಂ, 10% ಮಾತ್ರ ನಾವು ಹಾಕಬೇಕು ಅಂತಂದರೆ ಹೆಂಗೋ ನಾವು ಸಂಘದರೆಲ್ಲ ಮಾತಾಡ್ಕೊಂಡು ಮಾಡ್ಬೋದು ಸಾಹೇಬ್ರೆ ಇದನ್ನು. ನಾನು ಇವತ್ತೇ ಹೋಗಿ ಸಾಯಂಕಾಲ ನಮ್ಮ ಸಂಘದ ಹೆಣ್ಮಕ್ಳೆಲ್ಲ ಇದ್ರ ಬಗ್ಗೆ ಮಾತಾಡ್ಕೊಂಡು ಒಂದು ನಿರ್ಧಾರ ಮಾಡ್ತೀವಿ. ಹೌದು ಗಿರಿಜಕ್ಕ, ಹಂಗೆ ಮಾಡೋಣ ಹೇಳಿ. ನಮ್ಮ ಸಂಘದಾಗ ಹೇಳಿ ಎಲ್ಲರಿಗೂ ಒಪ್ಸೋಣ. 40% ಲೋನು 50% ಸಹಾಯಧನೇ ಸಿಗುತ್ತೆ ಅಂದರೆ ಎಲ್ಲರೂ ಒಪ್ಗೆಬೋದು. ಹ್ಞೂ ಲಕ್ಷ್ಮಕ್ಕ, ಹಂಗೆ ಮಾಡೋಣ. ಇವತ್ತೇ ಸಾಯಂಕಾಲ ಸಂಘದತಿಯಿಂದ ಒಂದು ಮೀಟಿಂಗ್ ಕರೆದು ಬಿಡೋಣ. ಕರೆದ್ಬಿಟ್ಟು ನಮ್ಮೆಲ್ಲ ಸಂಘದರಿಗೂ ಸಾಹೇಬ್ರೇನು ಹೇಳಿದ್ರಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಒಂದು ನಿರ್ಧಾರಕ್ಕೆ ಬರೋಣಂತೆ. ಮತ್ತೆ ಈ ಒಂದು ಯೋಜನೆ ಬಗ್ಗೆ ನಿಮ್ಗೆ ಇನ್ನೂ ಮಾಹಿತಿ ಬೇಕು ಅಂದರೆ ನಮ್ಮ ಕೃಷಿ ಇಲಾಖೆಗೆ ಬನ್ನಿ, ಅಲ್ಲಿ ನಿಮಗೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ನಮ್ಮ ಇಲಾಖೆಯಿಂದ ಕೊಡಿಸ್ಕೊಡೋಣ. ಆಯಿತು ಸಾಹೇಬ್ರೇ, ಹಂಗೆ ಮಾಡ್ತೀವಿ. ನಮ್ಮ ಸಂಘದವ್ರ ಜೊತೆ ಮಾತಾಡ್ಕೊಂಡು ನಾಳೆನೇ ಬಂದು ಆಫೀಸ್ನಾಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ ರೀ. ಸರಿ ಆಯಿತು, ಹಂಗಾದರೆ ನಾನಿನ್ನು ಬರ್ತೀನಿ. ನಮಸ್ಕಾರ. ನಮಸ್ಕಾರ ಸಾಹೇಬ್ರೆ. ಇದುವರೆಗೂ ಬೆಳೆಗಳ ನಿರ್ವಹಣೆ ಕುರಿತು ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಪವನ್ ಎಂಪಿ, ಎಎಸ್ ಪ್ರತಿಮಾ, ರೇಖಾ ಆರ್ಜಿ ಹಾಗೂ ಸಂತೋಷ್ ಸಿ ದೊಡ್ಡಗೌಡರ್. ಕಾರ್ಯಕ್ರಮದ ಸಂಯೋಜನೆ ಬಿಎಂ ಪ್ರತಿಭಾ, ಸಹಾಯಕ ಕೃಷಿ ನಿರ್ದೇಶಕರು ದಾವಣಗೆರೆ. ಇಂದಿನ ಪ್ರಶ್ನೆ ಹೀಗಿದೆ, ಕಳೆ ತೆಗೆಯುವ ಯಂತ್ರಕ್ಕೆ ಏನೆಂದು ಕರೆಯುತ್ತಾರೆ? ಪ್ರಶ್ನೆ ಮತ್ತೊಮ್ಮೆ, ಕಳೆ ತೆಗೆಯುವ ಯಂತ್ರಕ್ಕೆ ಏನೆಂದು ಕರೆಯುತ್ತಾರೆ? ಪ್ರಶ್ನೆ ಕೇಳಿಸಿಕೊಂಡ್ರಿ ಅಲ್ವಾ? ಪ್ರಶ್ನೆಗೆ ಉತ್ತರಿಸುವುದರ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಬರೆದು ತಿಳಿಸಿ. ಉತ್ತರ ಬರಲಿಕ್ಕೆ ನಮ್ಮ ವಿಳಾಸ: ನಿಲಯದ ನಿರ್ದೇಶಕರು, ನೇಗಿಲ ಜಗಲಿ ಸರಣಿ ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ ಸಿಕೆಪುರ, ಕೆಳಗೋಟೆ, ಚಿತ್ರದುರ್ಗ. 577501. ಪ್ರಸ್ತುತಿ ಬಿ ಸಿದ್ದಣ್ಣ. ನೆರವು ಜಗದೀಶ್ ಗೋಪನಹಳ್ಳಿ. ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ಇದೊಂದು ಪ್ರಕಟಣೆ. ಇದೇ ತಿಂಗಳ 20ರಂದು ಅಂದರೆ ಇದೇ ಭಾನುವಾರ ನಾಯಕನಹಟ್ಟಿಯ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ರಥೋತ್ಸವವು ನಡೆಯಲಿದ್ದು, ಈ ಸಂಬಂಧ ಜಾತ್ರಾ ಸಿದ್ಧತೆಗಳ ಕುರಿತು ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9:30 ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಶ್ರೀಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಗಂಗಾಧರಪ್ಪ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ಮೊಬೈಲ್ ದೂರವಾಣಿ ಸಂಖ್ಯೆಗಳು ಹೀಗಿದೆ: 9448640473, ಮತ್ತೊಂದು 9141970272. ಗಮನಿಸಿ, ಶ್ರೀಗುರು ತಿಪ್ಪೇರುದ್ರಸ್ವಾಮಿ ರಥೋತ್ಸವ ಕುರಿತ ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9:30 ನಿಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೀಗ ಕೊಟ್ಟೂರು ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ: ಉತ್ಪನ್ನ ಕಡಲೆಕಾಳು ಪ್ರಭೇದ ಆವರೇಜ್ ಕ್ವಿಂಟಾಲ್ಗೆ ಕನಿಷ್ಠ 4693, ಗರಿಷ್ಠ 4712, ಹರಳು ಬೀಜ ಕ್ಯಾಸ್ಟೋರ್ ಸೀಡ್ ಕನಿಷ್ಠ ಮತ್ತು ಗರಿಷ್ಠ 6882, ಹತ್ತಿ ಕನಿಷ್ಠ 4256, ಗರಿಷ್ಠ 9919, ಅಲಸಂದೆ ಪ್ರಭೇದ ಕೌಪಿಯ ಕನಿಷ್ಠ ಮತ್ತು ಗರಿಷ್ಠ 6213, ಜೋಳ ಹೈಬ್ರಿಡ್ಡು ಕನಿಷ್ಠ 1741, ಗರಿಷ್ಠ 1769.